ಹೇ ಹರಿಯೋ ನೀ ಹುಡುಗಿ ಹರಿದಿದ್ ಕಣ್ಣೊಂದು ಹುಡುಗ ಸದ್ದಾಣೆನಾಗಿ ಸರ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಸುಂಡಾಯರಿಯಾಗಿ ಹುಡುಗ ತಡೆದಿದ್ ಕಂಡೊಂದು ಹುಡುಗಿ ಕುಚ್ಚ ಮೀನಾಗಿ ಬಳ್ಳಳು ಕಣಕ್ಕಯ್ಯ ಕೆಳಕ್ಕಯ್ಯ ಹೇ ಬಾಳೆ ಮೀನಾಗಿ ಹುಡುಗಿ ಬಳ್ಳಿ ತಂಡೊಂದು ಹುಡುಗ ಗಾಣ ಕರ್ನಾಗಿ ಚಂದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಜಿಲ್ಲಿಯಪ್ಪಾರಗೋಳಿಲ್ಲ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಹೇ ಗಾಣ ಕರ್ನಾಗಿ ಹುಡುಗ ಚಂದಿ ತಂಡೊಂದು ಹುಡುಗಿ ರಾಗಿ ಕಾಳಾಗಿ ಸಿಡ್ದಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಹೇ ರಾಗಿ ಕಾಳಾಗಿ ಹುಡುಗಿ ಸಿಡ್ದಿದ್ ಕಂಡೊಂದು ಹುಡುಗ ಉಂಜನ್ ಮರಿಯಾಗಿ ಭೇದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯೋ ಪಂಜಾರದೋಳಿಲ್ಲ ಹೇ ರಾಗಿ ಕಾಳಾಗಿ ಹುಡುಗಿ ಸಿಡ್ದಿದ್ ಕಂಡೊಂದು ಹುಡುಗ ಉಂಜನ್ ಮರಿಯಾಗಿ ಮೇದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಉಂಜನ್ ಮರಿಯಾಗಿ ಹುಡುಗಿ ಮೇದಿದ್ ಕಂಡೊಂದು ಹುಡುಗಿ ತೋಡನ್ ಮರಿಯಾಗಿ ತೋಡಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಈ ತೋಡನ್ ಮರಿಯಾಗಿ ಹುಡುಗಿ ತೋಡಿ ಕಂಡೊಂದು ಹುಡುಗ ಒಡ್ಡ ಬಾಯಾಗಿ ಹದ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಪಂಜಾರದೋಳಿಲ್ಲ ಮೇಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿ ಪಂಜಾರದೋಳಿಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಪಂಜಾರದೋಳಿಲ್ಲ ಹೇ ಒಡ್ಡ ಬಾಯಾಗಿ ಹುಡುಗ ಹದ್ದಿದ್ ಕಂಡೊಂದು ಹುಡುಗಿ ನಾಗಿ ರಾಚಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಹೇ ನಾಗರ್ ಮರಿಯಾಗಿ ಹುಡುಗಿ ರಾಚಿ ತಂಡೊಂದು ಹುಡುಗೀರನ್ ಮರಿಯಾಗಿ ಕಡ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯೋಳಿಲ್ಲ ಹೇ ಕೇರನ್ ಮರಿಯಾಗಿ ಹುಡುಗ ಕರ್ದಿದ್ ಕಂಡೊಂದು ಹುಡುಗಿ ಮೂಗೋತ್ತವಾಗಿ ಬೆಳ್ದಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಪಂಜಾರದೋಳಿಲ್ಲ ಹೇ ಮೂಗೋತ್ತವಾಗಿ ಬೆಳ್ದಿದ್ ಕಂಡೊಂದು ಹುಡುಗಿ ಇಲ್ಗಾರ್ ಹುಡುಗನಾಗಿ ಹದ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಪಂಜಾರದೋಳಿಲ್ಲ ಹೇ ಇಲ್ಗಾರ್ ಹುಡುಗನಾಗಿ ಹದ್ದಿದ್ ಕಂಡೊಂದು ಹುಡುಗಿ ರಾಗರ್ ಮರಿಯಾಗಿ ರಾಚಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಪಂಜಾರದೋಳಿಲ್ಲ ಹೇ ನಗರ್ ಮರಿಯಾಗಿ ಹುಡುಗಿ ರಾಚಿ ತಂಡೊಂದು ಹುಡುಗಿ ಕಿರಣ್ ಮರಿಯಾಗಿ ಕಡ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಪಂಜಾರದೋಳಿಲ್ಲ ಹೇ ಕಿರಣ್ ಮರಿಯಾಗಿ ಹುಡುಗಿ ಕಡ್ದಿದ್ ತಂಡೊಂದು ಹುಡುಗಿ ಅಡಕೆ ದಸಿಯಾಗಿ ಬೆಳ್ದಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಪಂಜಾರದೋಳಿಲ್ಲ ಹೇ ಅಡಕೆ ದಸಿಯಾಗಿ ಹುಡುಗಿ ಬೆಳ್ದಿದ್ ತಂಡೊಂದು ಹುಡುಗ ತಿಳ ಹುಡುಗನಾಗಿ ಕುಯ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯೋಳಿಲ್ಲ ಹೇ ತಿಳ ಬಾಯಾಗಿ ಹುಡುಗ ಕುಯ್ದಿದ್ ಕಂಡೊಂದು ಹುಡುಗಿ ಗರ್ಕೆ ಉಲ್ಲಾಗಿ ಬೆಳ್ದಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಪಂಜಾರದೋಳಿಲ್ಲ ಹೇ ಗರ್ಕೆ ಹುಡುಗಿಯಾಗಿ ಬೆಳ್ದಿದ್ ಕಂಡೊಂದು ಹುಡುಗ ಟಗರ ಮರಿಯಾಗಿ ಮೇದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಹೇ ಟಗರಾನ್ ಮರಿಯಾಗಿ ಹುಡುಗ ಮೇದಿ ಕಂಡೊಂದು ಹುಡುಗಿ ಅಗರಾನ್ ಮರಿಯಾಗಿ ಬರಲು ಕಣಕ್ಕಯ್ಯ ಹೇ ಅಗಸನ್ ಮಗ್ನಾನಾಗಿ ಒಗೆದಿದ್ದೋ ಕಂಡೋ ಒಳ್ಳೆ ಮೀನಾಗಿ ಬಳ್ಳಳು ಕಣಕ್ಕಯ್ಯ ಮಂಚಾನಿಲ್ಲ ಪಂಜಾರದೋಳಿಲ್ಲ ಹೇ ಅಗಸರ ಮಗನಾಗಿ ಒಗ್ದಿದ್ ಕಂಡೊಂದು ಹುಡುಗಿ ಜಿಂಕೆ ಮರಿಯಾಗಿ ನಿಂತಳು ಕಣಕ್ಕಯ್ಯ ಮೇಲಿಲ್ಲ ಕೆಳಕ್ಕಯ್ಯ ಪಂಜಾರದೋಳಿಲ್ಲ ಹೇ ಜಿಂಕೆ ಮರಿಯಾಗಿ ಹುಡುಗಿ ನಿಂತಿದ್ ಕಂಡೊಂದು ಹುಡುಗ ಬೇಟೆ ಕರ್ನಾಗಿ ಸೆಂಧನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಪಂಜಾರದೋಳಿಲ್ಲ ಹೇ ಬೇಟೆ ಕರ್ನಾಗಿ ಹುಡುಗ ಸೆಂಧಿದ್ ಕಣ್ಣೊಂದು ಹುಡುಗಿ ಮೂಗೋತ್ತವಾಗಿ ಬೆಳ್ದಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಪಂಜಾರದೋಳಿಲ್ಲ ಹೇ ಬೆಳೆದಿದ್ ಕಂಡೊಂದು ಹುಡುಗಿ ಇಲ್ಗಾರ್ ಹುಡುಗನಾಗಿ ಹದ್ದ ಕಣಕ್ಕಯ್ಯ ಏ ಇಲ್ಗಾರ್ ಹುಡುಗನಾಗಿ ಹದ್ದಿದ್ ಕಂಡೊಂದು ಹುಡುಗಿ ಗದ್ದೆ ಬದಿಯಾಗಿ ಇದ್ದಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಎಳಕ್ಕಯ್ಯ ಗಿಣಿಯು ಪಂಜರದೋಳಿಲ್ಲ ಏ ಗದ್ದೆ ಬದುವಾಗಿ ಬಿದ್ದಿದ್ ಕಂಡೊಂದು ಹುಡುಗ ರೈತ ಮಗನಾಗಿ ಸೌರನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ರೈತನ ಮಗನಾಗಿ ಸೌರಿದ ಕಂಡೊಂದು ಹುಡುಗಿ ಮಲ್ದಾಗಿ ಹೌಡಲ ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ಮಲ್ದ ಮರಿಯಾಗಿ ಹುಡುಗಿ ಓಡಿದ ಕಂಡೊಂದು ಹುಡುಗ ಬಿಡಾರ್ ಹುಡುಗನಾಗಿ ವರ್ಧನು ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕ ಗಿಣಿಯು ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ಬೇಟೆ ಕರ್ನಾಗಿ ಹುಡುಗ ಹೊಡೆದಿದ್ ಕಂಡೊಂದು ಹುಡುಗಿ ಗಿಳಿಯ ಮರಿಯಾಗಿ ಹಾರಳು ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ಗೆಳೆಯ ಮರಿಯಾಗಿ ಹುಡುಗಿ ಆರಿದ ಕಂಡು ಹುಡುಗ ಗಿಡ್ಗನ್ ಮರಿಯಾಗಿ ಎತ್ತನು ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ಗಿಡ್ಗನ್ ಮರಿಯಾಗಿ ಎತ್ತಿ ತಂಡೊಂದು ಹುಡುಗಿ ರಾಗಿ ಕಳಾಗಿ ಸುರ್ದಳು ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ರಾಗಿ ಕಾಳಾಗಿ ಹುಡುಗದ್ದಿದ್ ಕಂಡೊಂದು ಹುಡುಗಿ ಕೋಳಿ ಉಂಜಾಗಿ ಮೇದನು ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ಕೋಳಿ ಉಂಜಾಯಿ ಮೇದಿದ್ ಕಂಡೊಂದು ಹುಡುಗಿ ಗದ್ದೆ ಬತ್ತಾವಾಗಿ ಬೆಳೆದಳು ಕಣಕ್ಕಯ್ಯ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ಗದ್ದೆ ಬತ್ತಾವಾಗಿ ಬೆಳೆದಿದ್ ಕಂಡೊಂದು ಹುಡುಗಿ ಉಲ್ಲೆ ಮರಿಯಾಗಿ ಓಡಳು ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ಉಲ್ಲೆ ಮರಿಯಾಗಿ ಹುಡುಗಿ ಓಡಿದ ಕಂಡೊಂದು ಹುಡುಗಿ ಉಳಿಯ ಮರಿಯಾಗಿ ಕರ್ದನು ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಈ ಗದ್ದೆ ಬತ್ವಾಗಿ ಬೆಳೆದಿದ್ ಕಂಡೊಂದು ಹುಡುಗ ರೈತನ್ ಮಗನಾಗಿ ಕುಯ್ದನು ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ರೈತನ್ ಮಗನಾಗಿ ಕುಯ್ದಿದ್ ಕಂಡೊಂದು ಹುಡುಗಿ ತಾಡನ್ ಮರಿಯಾಗಿ ಓಡಳು ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದಿಲ್ಲ ಏ ತಾಡನ್ ಮರಿಯಾಗಿ ಓಡಿದ್ ಕಂಡೊಂದು ಹುಡುಗ ಹಿರಿಯ ಮರಿಯಾಗಿ ವರ್ಧನು ಕಣಕ್ಕಯ್ಯ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ ಏಲಲ್ಲ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ಹೆಗ್ಗಿಣಿ ತಯ್ಯೋ ತಜ್ಜಣು ತಯ್ಯೋ ತಲಂಗು ತಜ್ಜಣು ಮರುಳನ್ ಮರುಳನ್ ಧರುಳೋ ಜಾಣ ಕಂದನ್ ಏ ನನ್ನೆ ತಾನೊಂದರುಳೋ ಜಾಣ ಹೇ ಗದ್ದುಗೆ ಬಿಟ್ಟೋ ಎದ್ಬಾರೋ ಕೆಂಗಪ್ಪ ಇದ್ದಾರೆ ನಿಮ್ಸೆವು ನಾಣೇ ಜಾಣ ಏ ಹರುಳನ್ ಮರುಳನ್ ಧರುಳೋ ಜಾಣ ತಂದನ್ನೇ ತಾನೊಂದ್ ಧರುಳೋ ಜಾಣ ಏ ಇದ್ದಾರೆ ನಿಮ್ಮ ಶಿವನಾಣೆ ಶಿವರಾತ್ರಿ ಮಗ್ಗು ತಂದೆ ಕೊಡಿ ಬಾರೋ ಜನ ಏ ಹರುಳನ್ ಮರುಳನ್ ಧರುಳೋ ಜಾಣ ತಂದನ್ನೆ ತಾನೊಂದರುಳೋ ಜಾಣ ಏ ಮಗ್ಗಿಲ್ಲವೆಂದೋ ಮುಗ್ಗಿ ಹೋಗಲು ಬೇಡ ಮಗ್ಗು ಏರ ನನ್ನ ಮನೆ ಎಂದೋ ಜಾಣ ಏ ಮಗ್ಗಿಲ್ಲವೆಂದೋ ಮುಗ್ಗಿ ಹೋಗಲು ಬೇಡ ಮಗ್ಗು ಏರ ನನ್ನ ಮನೆ ಎಂದೋ ಜಾಣ ಮಗ್ಗು ಏರಣನ ಮನೆಯಿಂದ ಕೆಂಗಪ್ಪ ಮಗ್ಗರಳಿ ಬಾಯಿ ಬೀಡುತ್ತಾವೋ ಜಾಣ